55531 ನನ್ನ ಕಾಯಿ ಹಸಿಕಾಯಿ ಎಕರೆಗೆ 80 ಕ್ವಿಂಟಲ್ ಆಗಿದೆ ಸರ್. ಎಕರೆಗೆ 8 ಟನ್ ಆಗಿದೆ ಸರ್. ಅಂದ್ರೆ ಕಡಿಮೆ ಅಂದ್ರೆ ಎಷ್ಟು, ಹೆಚ್ಚಂದ್ರೆ ಎಷ್ಟು ಎಕರೆಗೆ ಬೆಳಿಬಹುದು ಅಂತ? ಕಡಿಮೆ ಅಂದ್ರೆ ಒಂದು 40 ಕ್ವಿಂಟಲ್ ಬರ್ಬೋದು ಸರ್. 55531 ಹಸಿಕಾಯಿ. ಆದ್ರೆ ಜಾಸ್ತಿ ಅಂದ್ರೆ 80 ಕ್ವಿಂಟಲ್ ಇದು ಹೈಯೆಸ್ಟ್ ಆಯ್ತು ಸರ್. 2 ಎಕರೆಯಲ್ಲಿ 160 ಕ್ವಿಂಟಲ್ ಬೆಳೆದೀನಿ ಸರ್ ನಾನು. 2 ಎಕರೆ ಅಂದ್ರೆ 80 ಕ್ವಿಂಟಲ್. ಹೌದು ಸರ್. ಅಂದ್ರೆ ಈಗ ಈ 3 ಅವಧಿಯದ್ದ ಇದು ಹೇಳುದು ಅಥವಾ ಮೊದಲ ಹಂತದಲ್ಲಿ ಅಥವಾ ಎರಡನೇ ಹಂತದಲ್ಲಿ ಸರ್? ಇದು ಮೊದಲ ಹಂತದಲ್ಲಿ, ಇದಕ್ಕೆ 2 ಅವಧಿ ಬರೋದಿಲ್ಲ. ಅದು ಎಂಡ್ ಆಫ್ 5 ಗೆ ಬರುತ್ತೆ 3 ಅವಧಿ. ಅದು ಹಣ್ಣು ಕಾಯಿ ಮಾಡ್ತೀವಲ್ಲ, ಮೊಣಕಾಯಿ ಮಾಡ್ತೀವಿ. ಅಂದ್ರೆ 55531 ಗೆ 2 ಅವಧಿಯಲ್ಲಿ 2 ಅವಧಿ 2 ಅವಧಿಯಲ್ಲಿ 1 ಎಕರೆಯಲ್ಲಿ 80 ಕ್ವಿಂಟಲ್ ಬರುತ್ತೆ ಸರ್. ಈಗ 1 ಕ್ವಿಂಟಲ್ ಗೆ ಎಷ್ಟಕ್ಕೆ ಮಾರಾಟ ಆಗ್ತದೆ ಈಗ ಸರ್ ನಮ್ಮಲ್ಲಿ? ಅಂದ್ರೆ ಈಗ ರೇಟ್ ಆಗಿದೆ, ಮೊದಲು 8-10 ಈಗ ಆಳಾಗ ಏನಾಗಿತ್ತು ಅಂದ್ರೆ 1 ಕೆಜಿಗೆ 8 ರೂಪಾಯಿ 10 ರೂಪಾಯಿ ಬಾಗವಂಟ್ರ ಅಂತ ಹೇಳಿ ಏನ್ ಬರ್ತಾರೆ ಖರೀದಿ ಹಳ್ಳಿ ಹಳ್ಳಿಯಲ್ಲಿ, ಹೊಲಕ್ಕೆ ಬರ್ತಾರೆ. ನಾವು ಕಡಿದ್ ಹಾಕ್ಬೇಕು, ಕಾಟ ಮಾಡ್ಬೇಕು, ಕೊಡ್ಬೇಕು. ಆಳಾಗ 10-12 ಈಗಿದೆ ರೇಟು. ಈಗ ರೇಟು 65 ರೂಪಾಯಿ ಕೆಜಿ ಹೋಗ್ತಾ ಇದೆ ಸರ್. 1 ಕೆಜಿಗೆ 1 ಕೆಜಿಗೆ 1 ಕ್ವಿಂಟಲ್ಗೆ 6,500 ರೂಪಾಯಿ ತೂಗ್ತಾ ಇದೆ. ಹಸಿಮೆಣಸಿನಕಾಯಿಗೆ? ಹಸಿಮೆಣಸಿನಕಾಯಿಗೆ ಸರ್. ಅದನ್ನೇ ಒಣಗಿಸಿ ಮಾರಾಟ ಮಾಡಿದ್ರೆ ಅದು ಈಗ ಕನಿಷ್ಠವಾಗಿ 15,000 ರಿಂದ 20-21,000 ವರೆಗೆ ಹೋಗ್ತಾ ಇದೆ. ಓಹೋ, ಸೂಪರ್ ಕ್ವಾಲಿಟಿ ಇರ್ಬೇಕು ಸರ್. 21-22,000 ತನಕ ಹೋಗ್ತಾ ಇದೆ. ಈ ಕ್ವಾಲಿಟಿಯಲ್ಲಿ ಸೂಪರ್ ಕ್ವಾಲಿಟಿ ಅಂದ್ರೆ ಹೇಗೆ ಅದು ಸರ್? ಅದು ಕಾಯಿ ಊಚೆ ಇರ್ಬೇಕು, 6-7 ಇಂಚು ಕಾಯಿ ಇರ್ಬೇಕು, ಅಗಲ ಇರ್ಬೇಕು, ಅದು ಕಾಯಿ ಸೈನಿಂಗ್ ಇದ್ದಿರ್ಬೇಕು. ಈ ರೀತಿ ಇದ್ದ ಕಾಯಿಗೆ 21-20,000 ರೂಪಾಯಿ ಬೆಲೆ ಮಾರ್ತಾ ಇದೆ. ಈಗ ಸ್ವಲ್ಪ ರೋಗನಲ್ಲಿ ಸಿಕ್ಕಿಬಿದ್ದಂತ ರೈತರು ಅದಕ್ಕೆ ನಾವು ಸ್ಪ್ರೇ ಮಾಡೋದಾಗಲಾರ್ದೆ ಮೈಡ್ಸ್ ಅನ್ನೆಲ್ಲ ಬಂದು ಅದಕ್ಕೆ ರಸ ಹೀರಿ ಒಂಥರ ಅದು ಕ್ವಾಲಿಟಿ ಲೋ ಕ್ವಾಲಿಟಿ ಆದಾಗ 13-14,000 ಮಾರ್ತಾ ಇದೆ. ಆ ಕ್ವಾಲಿಟಿಯನ್ನ ಅಥವಾ ಗುಣಮಟ್ಟವನ್ನ ಕಾಯ್ದುಕೊಳ್ಳಲಿಕ್ಕೆ ನೀವೇನಾದ್ರೂ ವಿಶೇಷ ಪ್ರಯತ್ನ ಮಾಡ್ತೀರಾ? ಹೌದು ಸರ್, ನಾನು ವಾರದಲ್ಲಿ 3 ಸಲ ಸ್ಪ್ರೇ ಮಾಡಿದ್ದೀನಿ ಸರ್. ರಾಸಾಯನಿಕವಾಗಿಯೇ ಮಾಡಿದ್ದೀನಿ ಸರ್, 3 ಸಲ ಸ್ಪ್ರೇ ಮಾಡಿದ್ದೀನಿ. ಅಂದ್ರೆ ಈ ಮೆಣಸಿನಕಾಯಿಗೆ ಹೆಚ್ಚು ಹುಳಗಳ ಬಾಧೆ ಇರ್ತಂತ? ಹೌದು ಸರ್, ಹೌದು ಸರ್. ಮೈಟ್ಸ್ ಮೇನ್ ಇಂಪಾರ್ಟೆಂಟ್, ಮೈಟ್ಸ್, ಥ್ರಿಪ್ಸ್ ಇದು ಬಹಳ ಇರುತ್ತೆ ಸರ್. ಅದರಲ್ಲಿ ಇನ್ನೊಂದ್ ಏನಾಯ್ತು, ಬೂದಿ ರೋಗ ಬರುತ್ತೆ ಸರ್. ಹಸಿಕಾಯಿ ಬಂದಾಗ ಗಿಡ ಎಲ್ಲ ತಪ್ಪಲು ಉದುರೋದ ಅದು ನೋಡ್ಬೇಕು, ಹತೋಟಿ ಕ್ರಮ ಅದು ಮೇನ್. ನಮಗೆ ಬೂದಿ ರೋಗ ಬತ್ತ ಅಂದ್ರೆ ಗಿಡ ಉಳಿಯೋದಿಲ್ಲ ಸರ್, ಪೂರ ತಪ್ಪಲೆಲ್ಲ ಉದುರ ಹೋಗ್ಬಿಡುತ್ತೆ ಸರ್. ನಾವು ಹೇಗೆ ಕಂಡುಹಿಡಬೇಕೆ ಅಂದ್ರೆ, ಅಲ್ಲಿ ನಾವು ಗಿಡದಲ್ಲಿ ಹೋಗಿ ನೋಡಿದೇವೆ ಅಂದ್ರೆ ಎಲಿ ಮೇಲೆ ಎಲಿ ಕಿತ್ತಿ ನೋಡ್ಬೇಕು, ಅದ್ರ ತಳಭಾಗದಲ್ಲಿ ಬೆಳ್ಳಗಾಗಿರುತ್ತೆ. ಅದನ್ನು ಸ್ವಲ್ಪ ಕೈಗಚ್ಚಿ ನೋಡಿದ್ರೆ ಅದು ಬೂದಿ ಬೂದಿ ತರ ಬೆಳಗಾಗಿ ಹತ್ತಿರುತ್ತೆ. ಇದಕ್ಕೆ ಬೂದಿ ರೋಗ ಬಂದಿದೆ ಅಂತ ನಮ್ಗೆ ಕನ್ಫರ್ಮ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀರಾ ಅವಾಗ? ಅದಕ್ಕೆ ಈಗ ರಾಸಾಯನಿಕವಾಗಿ ಸ್ಪ್ರೇ ಮಾಡ್ತೀವಿ ಸರ್. ಸ್ಪ್ರೇ ಮಾಡದಲ್ಲಿ 3-4 ದಿನದ ಹತೋಟಿಗೆ ಬಂದಿದ್ದ ಸರ್. ಈಗ ಅಮೃತಪ್ಪ ಸರಸಂಬಿ ಅವರೇ, ಈಗ ಬಹಳ ಮುಖ್ಯವಾಗಿ ನಾವು ಗಮನಿಸುವುದು ಮಾರುಕಟ್ಟೆಯ ಸಮಸ್ಯೆ ಇರ್ತದೆ. ಈ ಮೆಣಸಿನಕಾಯಿ ಬೆಳೆಗೆ ಹಾಗೇನಾದ್ರೂ ಮಾರುಕಟ್ಟೆ ಸಮಸ್ಯೆ ಇದೇನಾ? ಇಲ್ಲ ಸರ್, ಇಲ್ಲಿ ಗುಲ್ಬರ್ಗದಲ್ಲಿ ಇಲ್ಲಿ MSKM ಇಲ್ಲ, ಮಿರ್ಚಿಗೋಡು ಅನ್ನೋದಿಲ್ಲ ಸರ್. ಅಲ್ಲಿ ಮಿರ್ಚಿಗೋಡಿಲ್ಲಿ ಮಾರ್ಬೋದು ಸರ್. ಅಂದ್ರೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ಬೋದು ಸರ್. ಸೋಲಾಪುರದಲ್ಲಿ ಇದೆ, ಹಲವಾರು ಕಡೆಗೆ ಇದೆ ಮಿರ್ಚಿ. ಇದು ಇದ್ರದೇನು ಇದು ಇಲ್ಲ ಸರ್, ಪ್ರಾಬ್ಲಮ್ ಇಲ್ಲ. ಈಗ ಅಮೃತಪ್ಪ ಅವರು, ಈ ಒಂದು ಮೆಣಸಿನಕಾಯಿ ಬೆಳೆಯನ್ನು ಮಾಡಬೇಕಾದ್ರೆ ಜಮೀನು ಹೇಗಿರಬೇಕಾಗ್ತದೆ? ಫಲವತ್ತಾದ ಭೂಮಿ ಬೇಕು. ಈಗ ನೀರ್ ಹಿಡತಕ್ಕಂತ ಭೂಮಿಗೆ ಅದು ಮೆಣಸಿನಕಾಯಿ ಆಗೋದಿಲ್ಲ ಸರ್. ಒಳ್ಳೆ ಭೂಮಿ ಇದ್ರೆ ಸಖತ್ತಾಗಿ ಬೆಳೆ ಬರುತ್ತೆ ಸರ್. ಈಗ ನಮ್ಮ ಪ್ರದೇಶ ಒಂದು ರೀತಿಯಲ್ಲಿ ಉಷ್ಣತಮಾನ ಹೆಚ್ಚಿರುವಂತ ಪ್ರದೇಶ, ಆವಾಗ ಇದು ಯೋಗ್ಯವಾಗಿರ್ತದ ಅಥವಾ ನೀರು ಹೆಚ್ಚು ಉಣಬೇಕಾಗ್ತದೆ ಅದಕ್ಕೆ ಉಣಿಸಬೇಕು? ಇದಕ್ಕೆ ಹೇಗೆ ಸರ್ ಅಂದ್ರೆ, ಹೊಲ ಪೂರ ಡ್ರೈ ಮಾಡಪ್ಲೇ ಇಲ್ಲ ಸರ್, ಅದಕ್ಕೆ ತೇವಾಂಶ ಕಾಪಾಡ್ಕೊಂಡು ಬರ್ತಾ ಇರ್ಬೇಕು ನಾವು. ಆ ಗಿಡ ಮಧ್ಯಾಹ್ನದಲ್ಲಿ ನಾವು ನೋಡ್ತಕ್ಕಂಥದ್ದಲ್ಲ, ಬೆಳಿಗ್ಗೆನೆ ನೋಡ್ಬೇಕು. 6-7 ಗಂಟೆಯಲ್ಲಿ ಹೊಲದಲ್ಲಿ ಇದ್ದು ನಮ್ ಬೆಳೆ ಹೇಗಿದೆ ಏನ್ ಸುದ್ದಿ ನೋಡ್ಬೇಕು ಸರ್. 7-8 ಗಂಟೆಯಲ್ಲಿ ಒಂಥರ ಬಾಡದಂಗ ಅಲಗತ್ತೆ ಅಂದ್ರೆ ನೀರಿನ ಅಂಶ ಕಡಿಮೆ ಆಗಿದೆ ಇದಕ್ಕೆ ಅಂತ ನಾವು ವೀಕ್ಷಿಸಬಹುದು ಸರ್. ಈಗ ನೀವು 6 ಎಕರೆ ಪ್ರದೇಶದಲ್ಲಿ ಮಾಡ್ತಾ ಇದ್ದೀರಲ್ಲ? ಹೌದು ಸರ್. ಅದಕ್ಕೆ ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಿ ಸರ್? ನಾನು ಡ್ರಿಪ್ ಇಲ್ಲ ನನಗೆ, ನಾನು ಹರಿ ನೀರುದಿಂದ ಮಾಡ್ತಾ ಇದ್ದೀನಿ ಸರ್. ಹರಿ ನೀರು ಸರ್. ಅಂದ್ರೆ ನದಿ ಇದೇನ ಪಕ್ಕದಲ್ಲಿ? ಇಲ್ಲ ಸರ್, ನನಗೆ ಬಾವಿ ಇದೆ ಸರ್, ಓಪನ್ ವೆಲ್ ಇದೆ ಸರ್. ಓಪನ್ ವೆಲ್ ಇದೆ. ಎಷ್ಟಿದೆ ಬಾವಿಗಳು? ಬಾವಿ ಒಂದೇ ಇದೆ ಸರ್ ನನಗೆ. ಸಾಕಷ್ಟು ನೀರಿನ ಕೊರತೆ ಏನಿಲ್ಲ ಸರ್. ಮೊದಲಲ್ಲಿ ಒಂದು ನಮ್ಮ ಪಕ್ಕದಲ್ಲಿ ಅಮರ್ಜ ನದಿ ಇದೆ ಸರ್, ಅದರದಿಂದ ನಮಗೆ ನೀರು ಜಾಸ್ತಿ ಇದೆ ಸರ್ ಬಾವಿಗೆ.

ಸಿಗಲಿಲ್ಲ. ಮುಕ್ತಿ ತಾನೇ ಬಂದಿತು ಅಂದೇ ವಾಡಿಯ ಬಾಗಿಲ. ಮಹಾಕವಿ ಗೈ ವಿಷಾಂದ್ರು, ಮಹಾಕವಿ ಗೈ ವಿಷಾಂದ್ರು, ನಾನು ನೇನು ಇಲ್ಲ. ದಳಿಂಗಳದಾಗ ನಡೆದು ನಡೆದು ನಾ ನದಿ ಸಿನೂರ್ನ ಲಕ್ಷ್ಮಣ್ ಭೀಮ್ಷಾ ಭೋವಿ ಹಾಗೂ ಸಂಗಡದಿಂದ ಇನ್ನೊಂದು ಗೀಗಿ ಪದ ಕೇಳೋಣಂತ. ಏ ಭಕ್ತಿ ತನಲಿ ಪೂರ್ಣ ಇದ್ರ ಮುಕ್ತಿ ಸ್ಥಾನ ದೂರ ಇಲ್ಲ. ಶಿವ ಸಾಂಬರಲಿಸುವಲಕ ಮುಖ್ಯ ನಮ್ಗಿನ ಕಾರಣ. ಡಂಬಚಾರ ನಡೆದವ ತಪ್ಪಿಲರಣ್ಣ ಜನನ ಮರಣ. ಈ ಕುಂಬಿನಿಯೋಳು ಕಾಣಲಾರ ದಿವ್ಯ ಚರಣ. ಏನ್ರಿ ಪ್ರಾಣ ನಾಶ ಬಿಟ್ಟವರಿಗೆ ಪರಮೇಶ್ವರ ಸಿಗ್ತಾನೆ ಖರೆ. ಆಶಾನೆಗೆ ಅನಿಸಿಕೊಂಡ್ರು ಸತ್ಯಗಳು ಶರಣ. ಶುದ್ಧ ಭಾವದಿಂದ ಕೇಳಿಸಿದ್ದ ರಾಮನ ಪುರಾಣ. ಶುದ್ಧ ಭಾವದಿಂದ ಕೇಳಿಸಿದ್ದ ರಾಮನ ಪುರಾಣ. ಏ ಸಿದ್ಧ ರಾಮನ ತಾಯಿ ತಂದೆ ಮುದ್ದಗೌಡ ಶುಕ್ಲ ದೇವಿಯ ಅಪ್ಪ ಸ್ವರ್ಣದಲ ಪೂರದಲ್ಲಿ ಅವರ ಮನಿತಾನ. ಭಾವ ಭಕ್ತಿಯಲ್ಲಿ ಸ್ತ್ರೀಯಳ ರಾಜ ಚಾಂಗುಣಿ ಸಮಾನ. ನಿತ್ಯ ತಪ್ಲಾರ್ದ ಮಾಡಸೋರು ಜಂಗಮ ಭೋಜನ. ಏ ಗುರುಲಿಂಗ ಜಂಗಮಂದ್ರ ಬಂಗಾರ ಕಣ್ಣಗ ಮಾಡತಿದ್ರು. ಗಂಗಾಧರನ ಸ್ಮರಣೆಯೋಳು ಬೇಗು ಬೆಳತಾನ. ನಿತ್ಯ ಕೊರತಿದ್ರು ಅಣ್ಣ ಅರ್ವಿ ವಸ್ತ್ರ ದಾನ. ಏ ಭಾವ ಭಕ್ತಿಯಿಂದ ಅವರು ದೇವರ ಪೂಜೆ ಮಾಡದ ಕಂಡು ಆ ಶಿವ ಕೊಟ್ಟು ಮರ್ತಿದವರಿಗೆ ಶ್ರೀಮಂತನ. ಹುಟ್ಟ ಬಂಜಿ ಇದ್ರು ಅವರಿಗೆ ಇದ್ದಿದಿಲ್ಲ ಸಂತಾನ. ನೋಡಿ ಅಂತ ಕರುಣ ಪುಟ್ಟಿದ್ದಾಗ ಭಗವಂತನ. ಏ 70 ವರ್ಷದ ಮುಪ್ಪಿನವರಿಗೆ ಮಕ್ಕಳ ಕೊಡುವಾಗೋಸ್ಕರವಾಗಿ ಕಪ್ಪು ಗೊಳ್ಳ ಅಪ್ಪಿಕೊಂಡು ಬಂದ ನಿಂತಾನ. ಅವರ ಬಾಗಿಲಾಗ ನಿಂತು ಭಿಕ್ಷಾ ನೀಡಿ ತಾಯಿ ಅಂತಾನ. ಅವರ ಬಾಗಿಲಲ್ಲಿ ನಿಂತು ಭಿಕ್ಷ ನೀಡಿ ತಾಯಿ ಅಂತಾನ. ಇಷ್ಟು ಕೇಳಿ ಶುಕ್ಲ ದೇವಿ ಲಗುನ ಎದ್ದು ಭಿಕ್ಷ ನೀಡಿ ಆ ಸಾಷ್ಟಂಗ್ ನಮಸ್ಕಾರ ಮಾಡಿ ನಿಂತಳ ಸಾಂಬ ಶಿವನ. ಒಂದು ಸುಪುತ್ರ ಮಗನು ಹಡಿರಿ ಅಂದು ನುಡಿದ ಭಗವಾನ. ಕೇಳಿ ಮುದ್ದಗೌಡ ಅಂದ ನಿಮ್ಮದು ಎಂತಾದ್ರಿ ವಚನ. ಅಲ್ಲ ಮುಪ್ಪನ ಮುದುಕಾರು ನಾವು ಮಕ್ಕಳಾಗೋ ಬಗೆಯಾಗ

ಬೆಳೀತ ಮಳೆಗಾಗಿ ಕೈತಾಣ ಮಳೆಯು ಬಂದರ ಬರಕಕ್ಕ ಬೆಳೀತಾನ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದರ ಬರಕಕ್ಕ ಬೆಳೀತಾನ ಮಳೆಯು ಬಂದರ ಬರಕಕ್ಕ ಬೆಳೀತಾನ ಮಳೆಯು ಬಂದರ ಬರಕಕ್ಕ ಬೆಳೀತಾನ